ಸುಗಮ, ಅಕ್ರಮಕ್ಕೆ ಆಸ್ಪದ ಇಲ್ಲದಂತೆ ಕಣ್ಗಾವಲು. ಹೊಸ ಆದಾಯ ತೆರಿಗೆ ವ್ಯವಸ್ಥೆ, ಸಾಧಕ ಬಾಧಕಗಳ ಕುರಿತು ಆಕಾಶವಾಣಿಯಲ್ಲಿ ಇಂದು ರಾತ್ರಿ ವಿಶೇಷ ಕಾರ್ಯಕ್ರಮ. ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗದ ನಿರ್ವಹಣೆ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನ, ನಂತರ ಬೇಟೆ ಧಾರಣೆ, ಹಾಗೆಯೇ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ಮೊದಲಿಗೆ ಈಗ ಕೇಳಿ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗದ ನಿರ್ವಹಣೆ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಯಾವ್ಯಾವು ಮತ್ತು ಇವುಗಳ ಒಂದು ಸಮಗ್ರ ನಿರ್ವಹಣೆಯನ್ನು ರೈತರು ಹೇಗೆ ಮಾಡೋದ್ರ ಮುಖಾಂತರ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಡಿ ಎಸ್ ಅಶ್ವಥ್ ನಾರಾಯಣ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ. ನಮಸ್ಕಾರ ಸರ್. ಸರ್ ಹೇಳಿ, ಮೊದಲನೇದಾಗಿ ಭಾಳಷ್ಟು ಇತ್ತೀಚೆಗೆ ಭತ್ತದ ಬೆಳೆಯಲ್ಲಿ ರೋಗನಾಶಕವನ್ನು ಬಳಸ್ತಿದ್ದಾರೆ ರೋಗ ನಿರ್ವಹಣೆಗೆ. ಈ ರೋಗವನ್ನು ಕಡಿಮೆ ಖರ್ಚಿನಲ್ಲಿ ಕಡಿಮೆ ರೋಗನಾಶಕವನ್ನು ಬಳಸಿ ಹತೋಟಿ ಮಾಡೋದಾದರೆ ಏನು ಕ್ರಮಗಳಿಂದ ಪ್ರಾರಂಭ ಮಾಡಬೇಕಾಗತ್ತೆ ರೈತರು? ಒಳ್ಳೇದು ಸರ್. ಈಗ ಭತ್ತ ಅಂದ ತಕ್ಷಣವೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಹಾರ ಬೆಳೆ. ಹೌದು, ನಾವು ಎಲ್ಲರೂ ಅದ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಅದಲ್ಲದೇ ಈ ತುಂಗಭದ್ರಾ ಮತ್ತು ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ನಾವು ಭತ್ತನ ಬೆಳೀತಾ ಇದ್ದೀವಿ. ನೀರಾವರಿ ಆಶ್ರಯದಲ್ಲಿ ಬೇರೆ ಬೇರೆ ವಿಧದಲ್ಲಿ ಭತ್ತನ ಬೆಳೀತಾ ಇದ್ದೀವಿ. ಸೊ ಈ ಒಂದು ಭತ್ತದಲ್ಲಿ ಸಾಮಾನ್ಯವಾಗಿ ಒಂದು ಹಲವಾರು ರೋಗಗಳು ಕಂಡು ಬರ್ತವೆ. ಶಿಲೀಂಧ್ರ ರೋಗಗಳು ಅಂತ ಹೇಳ್ತೀವಿ, ದುಂಡಾಣು ರೋಗಗಳು ಅಂತ ಹೇಳ್ತೀವಿ. ಸೊ ಇವು ಈ ಒಂದು ಬೆಳೆಯನ್ನು ಬಾಧಿಸ್ತಾ ಹೋಗ್ತಿರ್ತವೆ. ಈ ಶಿಲೀಂಧ್ರ ರೋಗಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಬೆಂಕಿ ರೋಗ ಅಂತೇಳಿ ಕರಿತೀವಿ. ಅದು ಬೆಳೆಯ ಎಲ್ಲಾ ಹಂತಗಳಲ್ಲೂ ಬರ್ತದೆ, ಸಸಿ ಹಂತದಿಂದ ಹಿಡಿದು ಕಾಳು ಕಟ್ಟು ಹಂತದವರೆಗೂ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ದುಂಡಾಣುವಿಂದ ಬರ್ತಕ್ಕಂಥದ್ದು ಅಂತಂದ್ರೆ ದುಂಡಾಣು ಅಂಗಮಾರಿ ರೋಗ ಅಂತೇಳಿ ಕರಿತೀವಿ. ಅದು ಅಷ್ಟೇ ಬೆಳೆಯ ಎಲ್ಲಾ ಹಂತದಲ್ಲೂ ಬರ್ತಕ್ಕಂಥ ಒಂದು ರೋಗ. ಅದಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಶಿಲೀಂಧ್ರ ರೋಗ ಅಂತಂದ್ರೆ ಕಾಂಡಕೊಳೆ ರೋಗ, ಶೀತ್ ಪ್ಲೇಟ್ ಅಂತೇಳಿ ಕರಿತೀವಿ. ಆಮೇಲೆ ಈ ನವಂಬರ್ ಡಿಸೆಂಬರ್ ಹಂತದಲ್ಲಿ ಹೂವಾಡೋ ಹಂತದಲ್ಲಿ ಕಾಡಿಗೆ ರೋಗ ಅಂತೇಳಿ ಕೆಲವು ವರ್ಷಗಳಲ್ಲಿ ಬರ್ತದೆ, ಎಲ್ಲ ವರ್ಷನೂ ಬರೋದಿಲ್ಲ, ಕೆಲವೊಂದು ವರ್ಷದಲ್ಲಿ ಬರ್ತದೆ. ಹಾಗೇನೆ ಇತ್ತೀಚಿನ ವರ್ಷಗಳಲ್ಲಿ ಎಲೆ ಕವಚ ಮಚ್ಚೆ ರೋಗ ಅಂತೇಳಿ ಕಂಡು ಬರ್ತದೆ, ಶೀತ್ರಾಟ್ ಅಂತೇಳಿ ಕರಿತೀವಿ. ಇವು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ರೋಗಗಳು. ಈಗ ಮುಖ್ಯವಾಗಿ ಈ ಭಾಗದಲ್ಲಿ ರೈತರೆಲ್ಲ ಮಾತಾಡೋದು ಬೆಂಕಿ ರೋಗದ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ. ಬೆಂಕಿ ರೋಗ ಬಂತು ಸರ್, ನಮಗೆ ಭತ್ತದ ಬೆಳೆ ಭಾಳಷ್ಟು ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಈ ಬೆಂಕಿ ರೋಗದ ವಿಶೇಷತೆ ಅಂದರೆ ಸಾಮಾನ್ಯವಾಗಿ ಲಕ್ಷಣಗಳು ಹೇಗಿರ್ತವೆ, ಯಾವ ಒಂದು ಸ್ಟೇಜಲ್ಲಿ ಬೆಂಕಿ ರೋಗ ಬರ್ತದೆ ಭತ್ತದ ಬೆಳೆಗೆ, ಹೇಗೆ ರೈತರು ಮುನ್ನೆಚ್ಚರಿಕೆಯನ್ನು ತಗೋಬೇಕಂತೀರಿ? ಈ ಬೆಂಕಿ ರೋಗ ನಾ ಆಗಲೇ ಅಂದಂಗೆ ಸರ್, ಬೆಳೆಯ ಎಲ್ಲ ಹಂತದಲ್ಲೂ ಬರ್ತಕ್ಕಂಥದ್ದು, ಸಸಿ ಮಡಿಯಿಂದ ಹಿಡ್ಕೊಂಡು ಕಾಳು ಕಟ್ಟುವಂಥದ್ದವರೆಗೂ ಬರ್ತದೆ. ಸೊ ಈ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಅದನ್ನ ಪತ್ತೆ ಹಚ್ಚಬೇಕು ಹೆಂಗೆ ಅಂತಂತಂದರೆ, ಎಲೆ ಮೇಲೆ ಅಲ್ಲಲ್ಲಿ ಸುಟ್ಟಂಗೆ ಒಂದು ಕಂದು ಬಣ್ಣದ ಚುಕ್ಕೆಗಳಿರ್ತವೆ, ವಜ್ರಾಕೃತಿ ಚುಕ್ಕೆಗಳಿರ್ತವೆ. ಆ ಮಧ್ಯಭಾಗದಲ್ಲಿ ಬೂದು ಮಿಶ್ರಿತ ಒಂದು ಬಣ್ಣ ಇರ್ತದೆ, ನಾವು ಬೆಂಕಿ ಸುಟ್ಟಂಗೆ ಹೆಂಗೆ ಇರ್ತದಲ್ಲ ಆ ಬೂದಿ ಮಿಶ್ರಿತ ಬಣ್ಣ ಇರ್ತದೆ. ಈ ಚುಕ್ಕೆಗಳು ಕ್ರಮೇಣ ಆಗ್ತಾ ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಅದು ಎಲೆ ರೌದೆ ಎಲ್ಲನೂ ಸುಟ್ಟಂಗಾಗಿ ಎಲೆಗಳು ಪೂರ್ತಿ ಸುಟ್ಟಾದರೆ ಏನಾಗುತ್ತೆ ಅಂತಂದರೆ ಸಸಿಗಳು ಬೆಳವಣಿಗೆ ಆಗೋದಿಲ್ಲ ಮತ್ತು ಇಳುವರಿನಲ್ಲಿ ಕುಂಠಿತ ಆಗ್ತದೆ. ಇದೊಂದು. ಮತ್ತು ಈವನ್ ಈವೊಂದು ತೆಂಡೆ ಹೊಡಿತವಲ್ಲ, ತೆಂಡೆ ಹೊಡೆಯುವಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂಥ ಲಕ್ಷಣಗಳನ್ನು ನಾವು ನೋಡ್ತೀವಿ. ಈ ಎಲೆ ಮೇಲೆ ಮತ್ತು ಎಲೆ ಒಂದು ಗಿಡದ ಕಾಂಡ ಏನಿದೆ ಕಾಂಡದ ಮೇಲೂ ಬರ್ತಕ್ಕಂಥದ್ದು, ಕುತ್ತಿಗೆ ಭಾಗದಲ್ಲೂ ಸಹ ಕಂಡು ಬರ್ತದೆ. ಈ ತೀವ್ರ ತರನಾದಂಥ ಬೆಂಕಿ ರೋಗದ ಲಕ್ಷಣಗಳು ಕುತ್ತಿಗೆ ಭಾಗದಲ್ಲಿ ಬಂತಂದ್ರೆ ಇಳುವರಿ ಹೆಚ್ಚು ನಷ್ಟ ಆಗ್ತದೆ. ಇದನ್ನ ಗುರುತಿಸ್ತಕ್ಕಂಥ ಒಂದು ಲಕ್ಷಣಗಳು. ಹೇಗೆ ರೋಗ ಬರಲಾರದಂತೆ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮುನ್ನೆಚ್ಚರಿಕೆಗಳನ್ನು ತಗೋಬಹುದಾ ಬೆಂಕಿ ರೋಗದ ಬಗ್ಗೆ? ಬಹಳ ಒಳ್ಳೆ ಪ್ರಶ್ನೆ ಸರ್. ಇದು ಸಾಮಾನ್ಯವಾಗಿ ಕೆಲವೊಂದ್ಸಲಿ ಬೀಜದ ಮುಖಾಂತರನೂ ಹರಡತಕ್ಕಂಥ ಸಾಧ್ಯತೆ ಇರ್ತದೆ, ಹಾಗೆ ಗಾಳಿ ಮುಖಾಂತರ ಹರಡತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಈ ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾ ಈಗ ಆಗ್ಲೇ ಅಂದಂಗೆ ಈ ರೋಗ ಪ್ರಸಾರ ಆಗ್ತಕ್ಕಂಥದ್ದು ಬೀಜದ ಮುಖಾಂತರ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಆರೋಗ್ಯವಾಗಿರ್ತಕ್ಕಂಥ ಮತ್ತೆ ರೋಗ ಮುಕ್ತ ಬೀಜಗಳನ್ನ ಬಿತ್ತನೆಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಸಸಿ ಹಂತದಲ್ಲೇ ನಾವು ರೋಗನ ದೂರ ಇಡ್ಬೋದು. ಇದಲ್ಲದೇ ಈ ರೋಗ ಈ ಹೊಲದ ಪಕ್ಕದಲ್ಲಿರ್ತಕ್ಕಂಥ ಬದುಗಳಲ್ಲಿರ್ತಕ್ಕಂಥ ಈ ಸಸ್ಯಗಳಲ್ಲಿ ಆಶ್ರಯ ಪಡ್ಕೊಂಡಿರ್ತದೆ. ಆಮೇಲೆ ಮುಂದಿನ ಬೆಳೆ ಮಾಡುವಂಥ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ರೋಗನ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ರೋಗದ ಮೂಲನ ನಿರ್ಮೂಲನೆ ಮಾಡ್ಕೊತಕ್ಕಂಥದ್ದು. ಈ ಒಂದು ವೇಳೆ ಬೀಜದ ಮುಖಾಂತರ ಪ್ರಸಾರ ಆಗೋದಿತ್ತು ಅಂತಂತಂದರೆ ಅದನ್ನು ನಾವೇನು ಮಾಡಬೇಕು, ಬೀಜನ ಸುಮಾರು ಕಾರ್ಬನ್ಡೈಸಿಂ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕವನ್ನು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಂದರೆ ಒಂದು 10 ಲೀಟರ್ ನೀರಿಗೆ 20 ಗ್ರಾಮ್ ದ್ರಾವಣನ ಮಾಡಿಕೊಂಡು ಆ ಒಂದು ಬೀಜನ ನಾವೇನು ಮಾಡಬೇಕು, ಅದನ್ನ ಒಂದು 20 ನಿಮಿಷ ಕಾಲ ನೆನೆಸ್ಬಿಟ್ಟು ಆಮೇಲೆ ಮೊಳಕೆ ಬರೋದಕ್ಕೆ ನಾವು ಇದು ಮೂಟೆಯಲ್ಲಿ ಕಟ್ಟಿಬಿಟ್ಟು ಆಮೇಲೆ ಮೊಳಕೆ ಬರೆಸಿ ನಂತರ ಮಡಿಗೆ ಹಾಕ್ಬೇಕಾಗ್ತದೆ. ಅಂದರೆ ಬೀಜದಲ್ಲಿರ್ತಕ್ಕಂಥ ಸೋಂಕನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬಹುದು. ಕಾರ್ಬನ್ ಡೈಜಿಂಗ್ ಉಪಯೋಗ ಮಾಡಬೇಕು, ಪ್ರತಿ ಲೀಟರ್ಗೆ 2 ಗ್ರಾಮ್ ದ್ರಾವಣ ಮಾಡಿಕೊಂಡು ಬೀಜನ ಅದ್ಬಿಟ್ಟು ನಾವು ಸಸಿ ಮಡಿಗೆ ಬಿತ್ತನೆ ಮಾಡಬೇಕಾಗ್ತದೆ. ಇದು ಒಂದು ವಿಚಾರ ಆಯಿತು. ಮತ್ತೆ ಸಸಿ ಹಂತದಲ್ಲಿ ಆಯಿತು ಇಲ್ಲ ಅಂತಂದ್ರೆ ತಂಡೆ ಹೊಡೆಯುವಂಥ ಸಂದರ್ಭ, ತಂಡೆ ಹೊಡೆಯುವಂಥದ್ದಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಬರುತ್ತೆ ತಂಡೆ ಹೊಡೆಯುವಂಥ ಹೊಡಿ ಹಾಕ್ತಾ ಅಂತದಲ್ಲಿ. ಹೌದು, ಹೊಡೆ ಹೊಡೆಯೋದು ಅಂತೇಳಿ ಕರಿತೀವಿ. ಆ ಹಂತದಲ್ಲಿ ಬಂದಂಥ ಸಂದರ್ಭದಲ್ಲಿ ರೈತರು ಏನು ಮಾಡಬೇಕು, ನಾನು ಆಗಲೇ ಹೇಳ್ದಂಗೆ ಲಕ್ಷಣಗಳನ್ನು ಗಮನಿಸಿ ಪ್ರಾರಂಭದಲ್ಲೇ ಈ ಕಾರ್ಬನ್ ಡೈಜಿಂ ಅಂತಕ್ಕಂಥದ್ದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡ್ಕೋತಕ್ಕಂಥದ್ದು. ಆಮೇಲೆ ರೈತರಿಗೆ ಈಗಾಗಲೇ ಚಿರಪರಿಚಿತ ಇರ್ತಕ್ಕಂಥದ್ದು ಬೀಮ್ ಅಂತೇಳಿ, ಟ್ರೈಸೈಕ್ಲಸೋಲ್ ಅಂತೇಳಿ ಸಾಮಾನ್ಯ ಮೊದಲಿಂದ ಸಿಂಪಡಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಅದು 1 ಲೀಟರ್ ನೀರಿಗೆ 0.6 ಗ್ರಾಮ್ ಅಂತಂದ್ರೆ 10 ಲೀಟರ್ ನೀರಿಗೆ 6 ಗ್ರಾಮ್ ಅಷ್ಟೇನೆ. ಕೆಲವು ರೈತರು ಏನ್ ಮಾಡ್ತಾರೆ, ಅತಿ ಹೆಚ್ಚಾಗಿ ಸಿಂಪಡಣೆ ಮಾಡ್ತಾರೆ 2 ಗ್ರಾಮ್ ತನ್ನನ್ನು. ಅದು ತಪ್ಪು, ಯಾಕಂತಂದ್ರೆ ನಾವು ಮುಂದೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದರಲ್ಲಿ ಅವಶೇಷ ಉಳ್ಕೊಂಡು ನಮ್ಮ ರೈತರಿಗೇನೆ ತೊಂದರೆ ಆಗ್ತದೆ, ನಾವು ಊಟ ಮಾಡ್ತೀವಿ. ಅದ್ರ ಸಲುವಾಗಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ಕೋಬೇಕು. ಇತ್ತೀಚೆಗೆ ಅದ್ರ ಪರ್ಯಾಯವಾಗಿ ನಾವು ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಟ್ರೈಸೈಕ್ಲಸೋಲ್ ಮತ್ತೆ ಮ್ಯಾಂಕೋಸೆಬ್ ಅಂತೇಳಿ ಇರ್ತಕ್ಕಂಥದ್ದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗುರುತಿಸಿ ಸುಮಾರು ರೋಗ ಆಧಾರಿತ ಅಂದರೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡಿಕೊಂಡು ಒಂದು ಇಲ್ಲ ಎರಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಆ ರೋಗನ ಸಂಪೂರ್ಣವಾಗಿ ಹತೋಟಿ ಮಾಡ್ಕೋಬೋದು. ಇನ್ನೊಂದು ಹೊಸ ಶಿಲೀಂದ್ರನಾಶಕ ಅಂತಂದರೆ ಟ್ರಿಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬುಕೊನೋಝೋಲ್ ಅಂತಕ್ಕಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಇದೆ. ಅದು 10 ಲೀಟರ್ ನೀರಿಗೆ 4 ಗ್ರಾಮ್ ಅಂದರೆ 1 ಲೀಟರ್ ನೀರಿಗೆ 0.4 ಗ್ರಾಮ್ ಅಂತೇಳಿ ನಾವು ಶಿಫಾರಸು ಮಾಡಿದ್ದೀವಿ. ಅದನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಭಾಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೋದು. ಹೇಗೆ ಇಲ್ಲಿ ಜೈವಿಕವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಬೆಂಕಿ ರೋಗವನ್ನು ಭತ್ತದ ಬೆಳೆಯಲ್ಲಿ ಜೈವಿಕ ರೋಗನಾಶಕಗಳು ಏನಾದರೂ? ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಈಗ ಏನಾಗಿದೆ ಅಂದರೆ ಈ ಕೆಲವು ರೈತರು ಸಾವಯವ ಪದ್ಧತಿಯಲ್ಲಿ ಮಾಡ್ತಕ್ಕಂಥವ್ರು ಇದ್ದಾರೆ. ಅಂದರೆ ಈ ಸಾವಯವ ಬೆಳಿಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ರೈತರು, ಅಲ್ಲಲ್ಲಿ ತಮ್ಮ ಮಣಿಪುರದಾದರೂ ರಾಸಾಯನಿಕ ರಹಿತವಾಗಿ ಬೆಳಿಲಿಕ್ಕೆ ಬರ್ತಾ ಇದ್ದಾರೆ. ಹೌದು, ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂತಂದರೆ ರೈತರು ಮೊಟ್ಟ ಮೊದಲನೇದಾಗಿ ಮಣ್ಣಿನ ಪರೀಕ್ಷೆ ಮಾಡಿ ಅದನ್ನ ಸಮತೋಲನ ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಅಲ್ಲೇನೆ ನಾವು ಸಮತೋಲನ ತಪ್ಪು ಅಂತಂತಂದ್ರೆ ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಜಿಂಕು, ಆಮೇಲೆ ಮೆಗ್ನೀಷಿಯಂ ಅಂತ ಹೇಳ್ತೀವಿ, ಬೋರಾನ್ ಅಂತ ಹೇಳ್ತೀವಿ, ಐರನ್ ಅಂತ ಹೇಳ್ತೀವಿ, ಇವು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇದಲ್ಲದೇ ಸಾರಜನಕ, ರಂಜಕ, ಪೊಟಾಷು ಸಮತೋಲನ ಪ್ರಮಾಣದಲ್ಲಿ ಶಿಫಾರಸು ಪ್ರಮಾಣದಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗಕ್ಕೆ ತುತ್ತಾಗೋದಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಗಮನಿಸ್ಬೇಕು. ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ಸೂಡೋಮನಾಸ್ ಅಂತಕ್ಕಂಥ ಒಂದು ಜೈವಿಕ ದುಂಡಾಣು ನಾಶಕ. ಇದನ್ನು ನಾವು ಬೀಜೋಪಚಾರನೂ ಮಾಡ್ಬೋದು, 10 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ದ್ರಾವಣ ಮಾಡಿಕೊಂಡು ಬೀಜೋಪಚಾರ ಮಾಡಿ ಅದನ್ನು ನರ್ಸರಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು. ಇಲ್ಲ ಅಂತಂದರೆ ಇನ್ನೊಂದು 4 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ನಾಟಿ ಮಾಡುವ ಮುಂಚೆ ಅದನ್ನು ಬೇರನ್ನು ಅದ್ದುಬಿಟ್ಟು 10 ನಿಮಿಷಗಳ ಕಾಲ ನಾಟಿ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಬರ್ತದೆ ಮತ್ತು ಈ ರೋಗ ಬರಲಾರ್ದಂಗೆ ಸ್ವಲ್ಪ ತಡಿಬೋದು. ಸೂಡೋಮೋನಾಸ್ ಜೈವಿಕ ಶಿಲೀಂದ್ರ, ಜೈವಿಕ ದುಂಡಾಣು ನಾಶಕ. ಹಾಗೆಯೇ ಈ ರೋಗದ ಲಕ್ಷಣಗಳು ಒಡೆಯುವಂಥ ಸಂದರ್ಭದಲ್ಲಿ ಬಂದಾಗ ಪ್ರತಿ ಲೀಟರ್ ನೀರಿಗೆ 4 ಗ್ರಾಮ್ನಂತೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಸಹ ಈ ರೋಗನ ಸ್ವಲ್ಪ ದೂರ ಇಡಬಹುದು. ಇನ್ನು ತಾವು ಇನ್ನೊಂದು ರೋಗ ಹೇಳಿದ್ರೆ ದುಂಡಾಣು ಅಂಗಮಾರಿ ರೋಗ. ಇದು ಬೆಳೆಯ ಯಾವ ಹಂತದಲ್ಲಿ ಬರುತ್ತಂತೀರಿ ಸಾಮಾನ್ಯವಾಗಿ? ಈ ದುಂಡಾಣು ಅಂಗಮಾರಿ ರೋಗ ಸಹ ಏನಾಗುತ್ತೆ ಅಂತಂದ್ರೆ ಸಸ್ಯ ಹಂತದಿಂದ ಸುಮಾರು ಎಲ್ಲ ಹಂತದಲ್ಲೂ ಬರ್ತಕ್ಕಂಥದ್ದು ರೋಗ. ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥ ಒಂದು ರೋಗ. ಈ ರೋಗನ ಪತ್ತೆ ಹಚ್ಚಬೇಕು ಅಂತಂದ್ರೆ ಸಸಿ ಮಡಿನಲ್ಲಿ ಏನಾಗುತ್ತೆ, ಎಲೆಗಳೆಲ್ಲನು ಬಾಡಿ ಕೆಲವು ಕೆಳಭಾಗದ ಎಲೆಗಳು ಮುರ್ಕೊಂಬಿದ್ದಿರ್ತದೆ. ಇದನ್ನು ನಾವು ಗುರುತಿಡ್ಕೋಬೋದು. ಮತ್ತು ಇನ್ನೊಂದು ಒಡೆ ಒಡೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲೆಯ ಅಂಚಿನಿಂದ ಗರಿ ಒಣಗೋದಕ್ಕೆ ಪ್ರಾರಂಭ ಆಗ್ತದೆ. ರೌದಿ ಏನಿದೆಯಲ್ಲ, ತುದಿಯಿಂದ ಹಿಡ್ಕೊಂಡು ಎಲೆ ಅಂಚಿನಿಂದ ಒಂದು ಅಲೆ ಅಲೆ ಆಕಾರದಲ್ಲಿ, ಈಗ ನಾವು ನೀರಿಗೆ ಕಲ್ಲೋಗದಾಗ ಹೆಂಗೆ ಅಲೆ ಬರ್ತದಲ್ಲ, ಅದೇ ರೀತಿಯಲ್ಲಿ ಈ ಎಲೆ ಮೇಲೆ ಏನಾಗುತ್ತೆ ದುಂಡಾಣು ಸೋಂಕುಂಟಾಗಿ ಅಲೆ ಅಲೆ ಆಕಾರದಲ್ಲಿ ಇರ್ತದೆ. ಇದೊಂದು. ಆಮೇಲೆ ರೋಗ ತೀವ್ರತೆ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ತುದಿ ಎಲೆ ಒಂದು ಹಾವಿನ ಎಡೆ ರೀತಿಯಲ್ಲಿ ಗೋಚರಿಸ್ತದೆ, ಎಲೆ ಮೇಲಕ್ಕೆ ಮೇಲ್ಮೂಲಕವಾಗಿರ್ತದೆ, ಆಮೇಲೆ ಹಾವಿನ ಎಡೆ ರೀತಿಯಲ್ಲಿ ಕಂಡುಬರ್ತದೆ. ಇದು ನಾವು ಗುರುತಿಸ್ಕೊಂತಕ್ಕಂಥ ಒಂದು ಲಕ್ಷಣಗಳು. ಹೇಗೆ ಇಲ್ಲಿ ರೈತರು ಇದರ ನಿರ್ವಹಣೆ ಹೇಗೆ ಮಾಡಬೇಕು? ಇದನ್ನು ಬೀಜದಿಂದ ಪ್ರಸಾರ ಆಗ್ತಕ್ಕಂಥ ರೋಗನೂ ಸಹ ಹೌದು. ಅದನ್ನು ಬೀಜದ ಹಂತದಲ್ಲೇ ಅಂತಂದರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು 1 ಲೀಟರ್ ನೀರಿಗೆ 1 ಗ್ರಾಮ್ ಮೈಲ್ ತುತ್ತ, ದಿನಸಿ ಅಂಗಡಿ ಹಾಲದಲ್ಲಿ ಮೈಲ್ ತುತ್ತ ಅಂತಂದರೆ ಸಿಗ್ತದೆ ಕಾಪರ್ ಸಲ್ಫೇಟ್ ಅಂತಕ್ಕಂಥದ್ದು, ಅದನ್ನು 10 ಲೀಟರ್ ನೀರಿಗೆ 1 ಗ್ರಾಮು, ಆಮೇಲೆ ಇನ್ನೊಂದು ಸ್ಟ್ರೆಪ್ಟೋಸೈಕ್ಲಿನ್ ಅಂತಕ್ಕಂಥದ್ದು 1 ಗ್ರಾಮು 10 ಲೀಟರ್ ನೀರಿಗೆ, ಇವೆರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಬೀಜನ ಒಂದು 20 ನಿಮಿಷ ನೆನೆಸಿ ನಾವು ಸಸಿಮಡಿನಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಈ ದುಂಡಾಣು ಸೋಂಕನ್ನು ದೂರ ಇಟ್ಕೋಬೋದು. ಇದೊಂದು ವಿಚಾರ. ಮತ್ತು ಈ ನಾವು ನಾಟಿ ಮಾಡಿದ್ದಾದಮೇಲೆ ಕಾಪರಾಕ್ಸಿ ಕ್ಲೋರೈಡ್ ಅಂತಕ್ಕಂಥದ್ದು 1 ಲೀಟರ್ ನೀರಿಗೆ 1/2 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ 5 ಗ್ರಾಮ್, ಅದ್ರ ಜೊತೆಗೆ ಬ್ರೋಮೋಪಾಲ್ ಅಂತಕ್ಕಂಥದ್ದು ಒಂದು ದುಂಡಾಣು ನಾಶಕ ಇದೆ, ಅದು ಅಷ್ಟೇ 5 ಗ್ರಾಮು ಮತ್ತು ಕಾಪರಾಕ್ಸಿ ಕ್ಲೋರೈಡ್ 5 ಗ್ರಾಮು 10 ಲೀಟರ್ ನೀರಿಗೆ. ಇದು ರೈತರು ಗಮನಿಸ್ಬೇಕು, ಯಾಕಂತಂದ್ರೆ ಈ ಕಾಪರ್ ಅಂತಕ್ಕಂಥದ್ದು ತಾಮ್ರದ ಆಕ್ಸಿಕ್ಲೋರೈಡು ಭತ್ತಕ್ಕೆ ಬಹಳ ಸೆನ್ಸಿಟಿವ್, ಬಹಳ ಸೂಕ್ಷ್ಮ ಇರ್ತಕ್ಕಂಥದ್ದು. ನಾವು ಬೇರೆ ಬೆಳೆನಲ್ಲಿ ಸಿಂಪಡಣೆ ಮಾಡ್ದಂಗೆ ಹೆಚ್ಚು ದ್ರಾವಣ ಸಿಂಪಡಣೆ ಮಾಡ್ತಂತಂದ್ರೆ ಎಲೆ ಸುಟ್ಟೋಗ್ತದೆ. ಸೊ ಅದ್ರ ಸಲುವಾಗಿ ಏನ್ ಮಾಡ್ಬೇಕು, 1/2 ಗ್ರಾಮ್ ಅಷ್ಟೇ ನಾವು ಉಪಯೋಗಿಸ್ಕೋಬೇಕು 1 ಲೀಟರ್ ನೀರಿಗೆ. ಸೊ ಅದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಈ ರೋಗನ ಹತೋಟಿ ಮಾಡ್ಕೋಬಹುದು 1 ಇಲ್ಲ 2 ಸಿಂಪಡಣೆ ಮಾಡೋದ್ರಿಂದ. ಅದಲ್ಲದೇ ಇನ್ನೊಂದು ಸಾವಯವ ಪದ್ಧತಿನಲ್ಲಿ ಮಾಡೋದಿತ್ತು ಅಂತಂದ್ರೆ ಸೂಡೋಮೋನಾಸ್ನ ಒಂದು ಪ್ರತಿ ಲೀಟರ್ ನೀರಿಗೆ ಒಂದು 4 ಗ್ರಾಮ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗನ ಹತೋಟಿ ಮಾಡ್ಕೋಬಹುದು. ಮತ್ತು ಬೇರಿನ ಉಪಚಾರನೂ ಮಾಡ್ಕೋಬಹುದು, ಮತ್ತು ಬೀಜಕ್ಕೂ ಉಪಚಾರ ಮಾಡಿ ಮಾಡೋದ್ರಿಂದ ನಾನು ಈಗಾಗಲೇ ಹೇಳಿದ್ನಲ್ಲ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದನ್ನು ಹತೋಟಿ ಮಾಡ್ಕೋಬಹುದು. ಮತ್ತೊಂದು ತಾವು ಹೇಳಿದಾಗೆ ಪ್ರಮುಖ ರೋಗ ಕಾಂಡಕೊಳೆ ರೋಗ ಅಂತ ಹೇಳಿರ್ತಾವೆ ಭತ್ತದಲ್ಲಿ. ಕಾಂಡಕೊಳೆ ರೋಗ ಯಾವ ಹಂತದಲ್ಲಿ ಭತ್ತದ ಬೆಳೆಗೆ ಬರುತ್ತೆ, ಲಕ್ಷಣಗಳನ್ನು ಹೇಗೆ ಗಮನಿಸಬೇಕು, ಏನು ಯಾವ ರೀತಿ ಹಾನಿಯಾಗತ್ತಂತ? ಇದು ಸಾಮಾನ್ಯವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗ, ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಶಿಲೀಂಧ್ರ. ಈ ರೋಗ ತಂಡೆ ಒಡೆಯುವಂಥದ್ದಲ್ಲಿ ಇಲ್ಲ ಅಂತಂದ್ರೆ ಒಡೆ ಒಡೆಯುವಂಥದ್ದಲ್ಲಿ ಸಾಮಾನ್ಯವಾಗಿ ಟಿಸ್ಲೊಡೆಯೋದು ಅಂತ ಹೇಳ್ತೀವಲ್ಲ, ಆ ಹಂತದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ನೀರಿನ ಭಾಗದಲ್ಲಿ ಏನಾಗುತ್ತೆ, ಕಾಂಡದ ಮೇಲೆ ಒಂದು ಕಂದು ಮಿಶ್ರಿತ ಮಚ್ಚೆಗಳು ಕಂಡು ಬರ್ತವೆ. ಕಂದು ಬಂದು ಹೊರಗಡೆ ಇರ್ತಕ್ಕಂಥ ಎಲೆ ಕವಚ ಎಲ್ಲ ಕೊಳಿತಾ ಹೋಗ್ತದೆ, ಕೊಳತಾಗ ಏನಾಗುತ್ತೆ, ಎಲೆಗಳು ಬಾಡಿ ಗಿಡ ಸೊರಗಿ ಒಣಗೋಗ್ಬಿಡ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಸೊ ಇದನ್ನು ನಾವು ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾವೇನು ಮಾಡಬೇಕು, ಸಸಿಗಳನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಕಾರ್ಬನ್ ಡೈಜಿಮ್ ಅಂತಕ್ಕಂಥದ್ದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ದ್ರಾವಣ ಮಾಡಿಕೊಂಡು ಸುಮಾರು ಒಂದು 10-15 ನಿಮಿಷಗಳ ಕಾಲ ಸಸಿಗಳನ್ನು ಅದ್ದಿ ನಾವು ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಅವು ರಕ್ಷಣೆ ಪಡ್ಕೋಬೋದು ಒಂದು ವಿಚಾರ. ಆಮೇಲೆ ಇನ್ನೊಂದು ಸಿಂಪರಣೆ ಮಾಡೋದಿತ್ತು ಅಂತಂತಂದರೆ, ಇದು ನಾವು ರೈತರಿಗೆ ನೋಡಿದ್ದೀವಿ ಸುಮಾರು ಒಂದು 1/4 ಫೂಟ್ ನೀರು ನಿಲ್ಲಿಸಿರ್ತಾರೆ, ಕೆಲವೊಂದ್ಸಲ 4 ಇಂಚು 5 ಇಂಚು ನೀರು ನಿಲ್ಲಿಸಿರ್ತಾರೆ. ಅದನ್ನು ಸಿಂಪರಣೆ ಮಾಡೋ ಮುಂಚೆ ನೀರನ್ನೆಲ್ಲ ತೆಗಿಬೇಕು. ಒಂದು ದಿವಸ ಮುಂಚೆ ನೀರೆಲ್ಲ ಹೊರಗಡೆ ತೆಗೆದಿದ್ದಾದ್ಮೇಲೆ ನಂತರ ಬುಡಭಾಗಕ್ಕೆ ಬಡ್ಡಿ ಭಾಗಕ್ಕೆ ತೊಯ್ಯೋಂಗೆ ಈ ಎಕ್ಸಕನೋಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಪ್ರತಿ ಲೀಟರ್ ನೀರಿಗೆ 1 ml ನಾವು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ಕೋಬೋದು ಒಂದು. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಇತ್ತೀಚೆಗೆ ಒಂದು ಏನಂತಂದ್ರೆ ಸಂಯುಕ್ತ ಶಿಲೀಂಧ್ರನಾಶಕ ಎಕ್ಸಕನೋಸೋಲ್ ಮತ್ತು ಝೈನಬ್ ಕೂಡಿರ್ತಕ್ಕಂಥದ್ದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೇ ಇನ್ನೊಂದು ಹೊಸದಾಗಿ ಬಂದಿರತಕ್ಕಂಥ ಸಂಯುಕ್ತ ಶಿಲೀಂಧ್ರನಾಶಕ ಅಂತಂದರೆ ಟ್ರಿಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬುಕೋನೋಸೋಲ್ ಇರ್ತಕ್ಕಂಥದ್ದು, ಅದು 10 ಲೀಟರ್ ನೀರಿಗೆ 4 ml ಅಂದರೆ 1 ಲೀಟರ್ ನೀರಿಗೆ 0.4 ml ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡ್ಕೋಬೋದು. ಇನ್ನೊಂದು ಮುಖ್ಯವಾಗಿ ಅತಿ ಹೆಚ್ಚು ಸಾರಜನಕ ಗೊಬ್ಬರಗಳನ್ನು ಕೊಡಬಾರ್ದು. ಏನಾಗುತ್ತೆ, ರೈತರು ಏನು ಮಾಡ್ತಾರೆ, ಹೆಚ್ಚು ಹೆಚ್ಚು ಸಾರಜನಕ ಗೊಬ್ಬರ ಕೊಡೋದ್ರಿಂದ ಏನಾಗುತ್ತೆ, ಆ ಗಿಡಗಳೆಲ್ಲ ಮೃದುವಾಗಿ ಏನಾಗುತ್ತೆ, ರೋಗಕ್ಕೆ ತುತ್ತಾಗ್ತದೆ. ಅದಕ್ಕೋಸ್ಕರ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಸಾರಜನಕ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಇನ್ನೊಂದು ತಾವು ಹೇಳಿದಂಗೆ ಎಲೆ ಕವಚ ರೋಗ ಅಂತ ಹೇಳಿದ್ರೆ, ಹೌದು ಸರ್, ಹೇಗೆ ಎಲೆ ಕವಚ ರೋಗ ಬಹಳಷ್ಟು ಹಾನಿಯನ್ನು ಮಾಡ್ತದೆ ಭತ್ತದ ಬೆಳೆಯಲ್ಲಿ, ಹೇಗಿರುತ್ತೆ ರೋಗ ಇದು? ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ಅಕಾಲಿಕ ಮಳೆಗಳು ಬರುವಂಥದ್ದು, ಹೂವು ಮತ್ತು ತೆನೆ ಹೊರಬರುವಂಥ ಸಂದರ್ಭದಲ್ಲಿ ಈ ಅಕಾಲಿಕ ಮಳೆಗಳು ಬಂದಾಗ ಏನಾಗುತ್ತೆ, ಶಿಲೀಂಧ್ರದ ವೃದ್ಧಿ ಹೆಚ್ಚಾಗಿ ಸೋಂಕು ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಅಂದರೆ ತೆನೆ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ತೆನೆಯ ಕುತ್ತಿಗೆ ಭಾಗ ಅಂತೇಳಿ ಕರಿತೀವಿ, ಆ ಒಂದು ಭಾಗದಲ್ಲಿ ಏನಾಗುತ್ತೆ, ಬೂದು ಮಿಶ್ರಿತ ಕಂದು ಬಣ್ಣದ ಮಚ್ಚೆಗಳು ಕಂಡು ಬರ್ತವೆ, ಕೆಳಮುಖವಾಗಿ ಮೇಲ್ಮುಖವಾಗಿ ಹರಡ್ಕೊತಾ ಹೋಗ್ತದೆ. ಕೆಲವೊಂದ್ಸಲ ರೈತರು ಗಮನಿಸಿರ್ಬೋದು, ಈ ರೋಗ ಬಂದ ತಕ್ಷಣ ಸೋಂಕು ಉಂಟಾದಾಗ ತೆನೆಗಳು ಸರಿಯಾಗಿ ಹೊರಗಡೆ ಬರೋಂಗಿಲ್ಲ, ಅವು ಎಲೆ ಕವಚದಲ್ಲೇ ಕೂಡ್ಕೊಂಡಿರ್ತವೆ, ಅರ್ಧಂಬರ್ಧ ತೆನೆ ಹೊರಗಡೆ ಬಂದಿರ್ತವೆ, ಆಮೇಲೆ ಸುಟ್ಟಂಗಾಗಿರ್ತದೆ. ಇವು ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣಗಳು. ಈ ರೋಗ ಬಂತಂದ್ರೆ ಈ ಕಾಳುಗಳೆಲ್ಲ ಜೊಳ್ಳಾಗ್ತದೆ, ತೆನೆ ಎಲ್ಲ ಜೊಳ್ಳಾಗಿ ಇಳುವರಿನಲ್ಲಿ ನಷ್ಟ ಉಂಟಾಗ್ತದೆ. ಹೇಗೆ ಇದನ್ನ ಹತೋಟಿ ಮಾಡೋದಾದರೆ, ರೈತರು ಜೈವಿಕವಾಗಿರ್ಬೋದು ರಾಸಾಯನಿಕ ರೋಗನಾಶಕಗಳನ್ನ ಬಳಸಿ ಮಾಡೋದು ಹೇಗೆ ಅಂತೀರಿ? ಇದು ಕೆಲವೊಂದು ಸಂದರ್ಭದಲ್ಲಿ ಬೀಜದ ಮುಖಾಂತರನೂ ಬರ್ತದೆ ಮತ್ತು ಗಾಳಿ ಮುಖಾಂತರನೂ ಹರಡ್ತದೆ. ಬೀಜದ ಮುಖಾಂತರ ಹರಡೋದನ್ನು ತಪ್ಪಿಸ್ಬೇಕು ಅಂತಂದರೆ ಕಾರ್ಬನ್ ಡೈಜಿಮು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ದ್ರಾವಣ ಮಾಡಿಕೊಂಡು ಅದನ್ನು ಬೀಜೋಪಚಾರ ಮಾಡಿ ಸುಮಾರು 20 ನಿಮಿಷಗಳ ಕಾಲ ನೆನೆಸಿ ನರ್ಸರಿ ಮಾಡೋದಂತಕ್ಕಂಥದ್ದು ಒಂದು ವಿಚಾರ. ಮತ್ತು ರೋಗ ಕಂಡು ಬಂದಂಥ ತಕ್ಷಣದಲ್ಲೇ ನಾವು ಇನ್ನೊಂದು ಮ್ಯಾಂಕೋಜೆಬ್ ಅಂತಕ್ಕಂಥದ್ದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೇ ಇನ್ನೊಂದು ಸಂಯುಕ್ತ ಶಿಲೀಂಧ್ರನಾಶಕ ನಾನೀಗಾಗಲೇ ಹೇಳಿದೆ, ಟ್ರಿಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬುಕೋನೋಸೋಲ್ ಅಂತಕ್ಕಂಥದ್ದು 10 ಲೀಟರ್ ನೀರಿಗೆ 4 ಗ್ರಾಮ್ ದ್ರಾವಣ ಮಾಡಿಕೊಂಡು ಸಿಂಪರಣೆ ಮಾಡ್ಕೋಬೋದು. 1 ಇಲ್ಲ 2 ಸಿಂಪರಣೆ ಮಾಡಿಕೊಂಡಾಗ ನಾವು ಸಾಮಾನ್ಯವಾಗಿ ಏನಂತೀವಿ, 40 ಇಲ್ಲ 60 ದಿವಸ ಹಂತದಲ್ಲಿ ನಾಟಿ ಮಾಡಿದ ಆ ಹಂತದಲ್ಲಿ ಹೂ ಬರುವಂಥ ಸಂದರ್ಭ ಇರ್ತದೆ, ಆವಾಗ ನಾವು ಸಿಂಪರಣೆ ಮಾಡಿಕೊಂಡಾಗ ಈ ರೋಗನ ಹತೋಟಿ ಮಾಡ್ಕೋಬೋದು. ಈಗ ನೀವು ಸಾಕಷ್ಟು ವರ್ಷದಿಂದ ಭತ್ತದ ಬೆಳೆಯನ್ನು ಗಮನಿಸ್ತಾ ಇದ್ದೀರಿ ರಾಯಚೂರು ಜಿಲ್ಲೆಯಲ್ಲಿ. ಹೌದು ಸರ್. ಹೇಗೆ ಮುಂಗಾರಿನಲ್ಲಿ ಬೆಳೆ ಹಾಕ್ತಾರೆ, ನಂತರ ಚಳಿಗಾಲದಲ್ಲಿ ಬೆಳೆ 2ನೇ ಬೆಳೆಯನ್ನು ತಗೋತಾರೆ ರೈತ ಬಾಂಧವರು ಭತ್ತದಲ್ಲಿ, ಯಾವ ಒಂದು ಬೆಳೆಗೆ ಜಾಸ್ತಿ ರೋಗ ಬಾಧೆ ಕಂಡು ಬರ್ತಂತಿರ್ತಾವೆ? ಈ ಸಾಮಾನ್ಯವಾಗಿ ಈ ಒಂದು ಮುಂಗಾರು ಮತ್ತು ರಬಿ ಸೀಸನ್ ಅಂತ ಕರಿತೀವಲ್ಲ ಚಳಿಗಾಲದಲ್ಲಿ, ಆ ಹಂತದಲ್ಲಿ ಹೆಚ್ಚು ಈ ರೋಗಗಳು ಕಂಡು ಬರ್ತವೆ. ಮತ್ತು ಬೇಸಿಗೆ ಬೆಳೆಗೆ ಹೆಚ್ಚಿಗೆ ಕಂಡು ಬರೋದಿಲ್ಲ, ಯಾಕಂದರೆ ಉಷ್ಣಾಂಶ ಹೆಚ್ಚಿಗಿರ್ತದೆ, ಸೊ ಹಾಗಾಗಿ ತೀವ್ರತೆ ಭಾಳ ಕಡಿಮೆ ಇರ್ತದೆ. ಇನ್ನು ರೈತರಿಗೆ ಕೊನೆಯದಾಗಿ ಏನು ಹೇಳ್ತಾರೆ, ಸಮಗ್ರ ರೋಗ ನಿರ್ವಹಣೆ ತತ್ವಗಳಿರ್ಬೋದು, ಸಮಗ್ರವಾಗಿ ಹತೋಟಿ ಮಾಡೋದಾದ್ರೆ ಹೇಗೆ ಮಾಡಬೇಕು, ಭತ್ತದ ಬೆಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ರೋಗ ನಿರ್ವಹಣೆ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಅಂತೀರಿ? ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಭತ್ತ ಸಾಮಾನ್ಯವಾಗಿ ಹೆಚ್ಚಿಗೆ ರೋಗ ಬರೋದಿಲ್ಲ, ಅದನ್ನು ನಾವೇ ಅದನ್ನು ಬರೋ ಹಂಗೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸೂಕ್ಷ್ಮ ಒಂದು ವಿಚಾರಗಳು ಅಂತಂತಂದರೆ, ಮೊಟ್ಟ ಮೊದಲನೇದಾಗಿ ಒಂದು ಬೆಳೆಯ ಅವಶೇಷಗಳೇನಿದಾವಲ್ಲ ಅದನ್ನು ರೋಗ ಇರತಕ್ಕಂಥವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು, ಬದುಗಳನ್ನ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು ಒಂದು, ಆಮೇಲೆ ಇನ್ನೊಂದು ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಒಂದು, ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ರೈತರು ಈ ಮಣ್ಣು ಪರೀಕ್ಷೆಯನ್ನು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇದು ಬಹಳ ಮುಖ್ಯ. ಅಲ್ಲಿ ಮಣ್ಣಿನಲ್ಲಿ ರಸಸಾರ ಇವೆಲ್ಲ ಏನು ಹೆಚ್ಚು ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ರಂಜಕ ಸರಿಯಾಗಿ ಬೆಳೆಗೆ ಸಿಗೋದಿಲ್ಲ, ಕೆಲವೊಂದ್ಸಲ ಮಣ್ಣಲ್ಲಿ ಅಂಟ್ಕೊಂಡ್ಬಿಟ್ಟಿರ್ತದೆ. ಅವಾಗ ಏನಾಗುತ್ತೆ, ರೋಗ ಗಿಡಗಳು ಮೃದುವಾಗಿ ಏನಾಗುತ್ತೆ, ರೋಗಕ್ಕೆ ತುತ್ತಾಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರಲ್ಲಿ ಜಿಂಕ್ ಪ್ರತಿ ಎಕರೆಗೆ 8 kg ಅಂತೇಳಿ ಕಂಪಲ್ಸರಿ ಕಡ್ಡಾಯವಾಗಿ ಹಾಕ್ಲೇಬೇಕಾಗ್ತದೆ. ಈಗ ಹಾಕ್ದಾಗ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಉಂಟಾಗ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇನ್ನೊಂದು, ಪ್ರತಿ ಒಂದು ಎಕರೆಗೆ ಒಂದು ಸುಮಾರು ಒಂದು 1.5 kg ಅಜೋಸ್ಪೈರ್ಲಮ್, 1.5 kg ರಂಜಕ ಕರಗಿಸ್ಕೊಂಥ ಒಂದು ಜೈವಿಕ ಗೊಬ್ಬರಗಳೇನಿದ್ದಾವೆ, ಇವನ್ನ ಹಾಕೋದೇನಾಗುತ್ತೆ, ಸರಿಯಾಗಿ ಸಮತೋಲನ ರೂಪದಲ್ಲಿ ಪೋಷಕಾಂಶಗಳು ಗಿಡಕ್ಕೆ ದೊರೀತವೆ, ಅವು ಗಿಡಗಳು ದಷ್ಟಪುಷ್ಟವಾಗಿ ಬೆಳಗಿ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ತವೆ. ಇದು ಒಂದು ವಿಚಾರ. ಆಮೇಲೆ ಸಾಧ್ಯವಾದಷ್ಟು ರೋಗನ ಗಮನಿಸಿ ತಕ್ಷಣನೇ ಸಿಂಪರಣೆ ಮಾಡ್ತಕ್ಕಂಥದ್ದು, ಆದಷ್ಟು ಜೈವಿಕ ಕ್ರಮಗಳನ್ನು ಅನುಸರಿಸಿಕೊಂಡು ಅದರಲ್ಲಿ ಹತೋಟಿ ಆಗಲಿಲ್ಲ ಅಂತಂದ್ರೆ ಶಿಲೀಂಧ್ರನಾಶಕಗಳಿಗೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ರೈತರು ಭತ್ತದ ಬೆಳೆಗೆ ಸಾಕಷ್ಟು ಶಿಲೀಂಧ್ರನಾಶಕಗಳನ್ನ ಬ್ಯಾಕ್ಟೀರಿಯ ನಾಶಕಗಳನ್ನ ಬಳಸಿರ್ತಾರೆ, ಹೇಗೆ ಇವು ಪರಿಸರದಲ್ಲಿ ಉಳಿತಾವ, ಬೆಳೆಯಲ್ಲಿ ಇದರ ಶೇಷ ಭಾಗ ಉಳಿತದಂತೀರ, ಹೇಗೆ ಈ ಒಂದು ರೋಗನಾಶಕಗಳು ಯಾವ ರೀತಿ ಹಾನಿ ಮಾಡ್ತಾವ ಮನುಷ್ಯನ ಆರೋಗ್ಯಕ್ಕೆ ಏನಾದರೂ? ಹೌದು, ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಾವು ಒಂದೇ ರೂಪದ ಗೊಬ್ಬರಗಳನ್ನ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ರೋಗಗಳು ಹೆಚ್ಚಿಗೆ ಆಗ್ತಾ ಹೋಗ್ತಿರ್ತವೆ. ಆಮೇಲೆ ಯಥೇಚ್ಛವಾಗಿ ಶಿಲೀಂಧ್ರನಾಶಕಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ಪದೇ ಪದೇ ಅದರಲ್ಲಿ ಒಂದು ನಾವು ಆಹಾರ ಉಪಯೋಗಿಸ್ತೀವಲ್ಲ ಅದರಲ್ಲಿ ಅವಶೇಷಗಳು ಉಳ್ಕೊಂಡ್ಬಿಡ್ತವೆ. ಅವಶೇಷಗಳು ಉಳ್ಕೊಂಡು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟು ಮಾಡ್ತದೆ. ಇತ್ತೀಚೆಗೆಲ್ಲ ನೋಡ್ತಾ ಇದೀವಿ ನಾವು, ಕೈಕಾಲು ನೋವಂತೆ, ಶ್ವಾಸಕೋಶದ ತೊಂದರೆಗಳಾಗಿರ್ಬೋದು, ಹೃದಯ ಸಂಬಂಧಿ ಕಾಯಿಗಳಿರ್ಬೋದು, ಇವೆಲ್ಲ ಇರ್ತವೆ. ಅದಕ್ಕೋಸ್ಕರವಾಗಿ ಆದಷ್ಟು ಮಟ್ಟಿಗೆ ನಾವು ಅವಶ್ಯಕತೆಗೆ ಅನುಗುಣವಾಗಿ ಶಿಲೀಂಧ್ರನಾಶಕಗಳನ್ನ ಬಳಸೋದು ಬಹಳ ಉತ್ತಮ. ಒಳ್ಳೆಯದು ಡಾಕ್ಟರ್ ಅಶ್ವತ್ಥನಾರಾಯಣ ಅವರು, ಇದುವರೆಗೆ ಭತ್ತದ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ರೈತರು ಏನು ಒಂದು ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಹೆಚ್ಚಾಗಿ ಭತ್ತ ಅಂದರೆ ವಿಶೇಷವಾಗಿ ಅಕ್ಕಿ ಅಂತ ಹೇಳ್ತೀವಿ, ಇದಕ್ಕೆ ನಮ್ಮ ಒಂದು ಮುಖ್ಯ ಆಹಾರ ಇದು. ರೈತರು ವಿಶೇಷವಾಗಿ ಹೆಚ್ಚು ರಾಸಾಯನಿಕವನ್ನು ಬಳಸದೆ, ಹೆಚ್ಚು ರೋಗನಾಶಕವನ್ನು ಬಳಸದೆ, ನೀವು ಹೇಳಿದಂಗೆ ಜೈವಿಕ ಕ್ರಮಗಳನ್ನು, ಸಮಗ್ರ ರೋಗ ಹತೋಟಿ ಕ್ರಮಗಳನ್ನು ಅಳವಡಿಸಿಕೊಂಡು ರೋಗಗಳನ್ನು ಹತೋಟಿ ಮಾಡಿದ್ದಾದರೆ ಖಂಡಿತ ಖರ್ಚು ಕಡಿಮೆ ಮಾಡ್ಕೋಬೋದು, ಒಳ್ಳೆಯ ಒಂದು ಆಹಾರವನ್ನು ಸಾರ್ವಜನಿಕರಿಗೆ ಕೊಡಬಹುದು. ಇದುವರೆಗೆ ಒಂದು ವಿಚಾರವನ್ನು ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗದ ನಿರ್ವಹಣೆ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವತ್ಥನಾರಾಯಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವ್ಲತ್ತಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ. ಕಡಲೆಕಾಳು ಜವರಿ 4,900 ರೂಪಾಯಿಯಿಂದ 4,956 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 6,900 ರೂಪಾಯಿಯಿಂದ 7,800 ರೂಪಾಯಿಗಳು. ಅಲಸಂದೆ 4,209 ರೂಪಾಯಿಯಿಂದ 7,020 ರೂಪಾಯಿಗಳು. ಶೇಂಗಾ ಗುಂಗ್ರಿ 4,196 ರೂಪಾಯಿಯಿಂದ 7,206 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,829 ರೂಪಾಯಿಯಿಂದ 2,357 ರೂಪಾಯಿಗಳು. ಸೂರ್ಯಕಾಂತಿ 3,759 ರೂಪಾಯಿಯಿಂದ 4,609 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 4,343 ರೂಪಾಯಿಯಿಂದ 8,435 ರೂಪಾಯಿಗಳು. ಬಿಳಿ ತೊಗರಿ 7,469 ರೂಪಾಯಿಯಿಂದ 8,109 ರೂಪಾಯಿಗಳು. ಇನ್ನು ಲಿಂಗಸುಗೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ 2,550 ರೂಪಾಯಿಯಿಂದ 2,700 ರೂಪಾಯಿಗಳು. ಶೇಂಗಾ ಗೆಜ್ಜೆ 6,000 ರೂಪಾಯಿಯಿಂದ 6,200 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,500 ರೂಪಾಯಿಯಿಂದ 2,540 ರೂಪಾಯಿಗಳು. ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದಿರಿ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ

ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ. ವ್ಯಾಲ್ಯೂ ಇಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23rd ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಕೇಳಿ ಜನಪದ ಗೀತೆ. ಸಿಂಧನೂರು ತಾಲೂಕಿನ ಅರಳಹಳ್ಳಿ ಗ್ರಾಮದ ತಿಮ್ಮಪ್ಪ ಮತ್ತು ಸಂಗಡಿಯರಿಂದ ಡೊಳ್ಳಿನ ಪದಗಳನ್ನ. ಏ ಸ್ವಾಮಿಯ ನಮ್ಮೇ, ಏ ಗುರುವೇ ನಮ್ಮೇ, ಕರುನಾಡಿನ ಭೂಮಿ ಒಳಗ ಕೆತ್ತೂರ ಸಂಸ್ಥಾನವೋ, ಕೆತ್ತೂರ ಸಂಸ್ಥಾನವೋ, ಕೆತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕೆತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕೆತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕೆತ್ತೂರ ಬಂದನರಾಯಣ್ಣ, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು. ಬೆಳೆಯುವ ಸಿರಿ ಮೊಳಕೆಯಂತೆ ಬಾಲ್ಯದಲ್ಲಿ ವೀರನಾದನು, ಬಾಲ್ಯದಲ್ಲಿ ವೀರನಾದನು, ಗರಡೆ ಮನೆಯೊಳ ಬಾಳಣ್ಣ ಚೆನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ಗರಡೆ ಮನೆಯೊಳ ಬಾಳಣ್ಣ ಚೆನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ಗರಡೆ ಮನೆಯೊಳ ಬಾಳಣ್ಣ ಚೆನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ಗರಡೆ ಮನೆಯೊಳ ನಿತ್ಯ ಕಾಲದೆ ಕೆತ್ತೂರ ಸಂಸ್ಥಾನ ಕಾಯತ್ತಿದ್ದನು ರಾಯಣ್ಣು, ಕಾಯತ್ತಿದ್ದನು ರಾಯಣ್ಣು, ವೀರ ರಾಣಿಯ ಚೆನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು, ವೀರ ರಾಣಿಯ ಚೆನ್ನಮ್ಮ ತಾಯಿ ದತ್ತ ಪುತ್ರ ಎನಿಸನು, ವೀರ ರಾಣಿಯ ಚೆನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು, ವೀರ ರಾಣಿ ಬ್ರಿಟಿಷರ ಕುತಂತ್ರಕ್ಕೆಲ್ಲ ಶಡ್ಡ ಒಡೆದ ನಿಂತನು, ಯುದ್ಧ ಮಾಡಬೇಕಂದನು ತಾಯಿ ಚೆನ್ನಮ್ಮಳ ಅಪ್ಪಣೆಗಾಗಿ ಕಾಯುತ್ತಿದ್ದನು, ತಾಯಿ ಚೆನ್ನಮ್ಮನ ಅಪ್ಪಣೆಗಾಗಿ ಕಾಯುತ್ತಿದ್ದನು, ತಾಯಿ ಚೆನ್ನಮ್ಮಳ ಅಪ್ಪಣೆಗಾಗಿ ಕಾಯುತ್ತಿದ್ದನು, ತಾಯಿ ಚೆನ್ನಮ್ಮ ಕೊಟ್ಟಳು, ಯುದ್ಧ ಕಪ್ಪಣೆ ಕೊಟ್ಟಳು, ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗೋದರು, ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗೋದರು, ರಾಯನ ಆರ್ಭಟ

ದೇಶಕ್ಕಾಗಿಯೇ ಪ್ರಾಣ ಬಿಟ್ಟ ವೀರ ಅಮರನಾದರು ಉತ್ತಮರ ಕೂಡಿರಿ ಚಿತ್ತಿಟ್ಟು ಕೇಳಾರಿ ಸತ್ತುಳ್ಳ ಶರಣರ ನುಡಿಗಾಳಿ ಉತ್ತಮರ ಕೂಡಿರಿ ಚಿತ್ತಿಟ್ಟು ಕೇಳಾರಿ ಸತ್ತುಳ್ಳ ಶರಣರ ನುಡಿಗಾಳಿ ಸದ್ಗತಿಯಾದದ್ದು ಹತ್ತು ಸಭೆದೊಳಗ ಬಿತ್ತರಿಸುವೆ ಬಿತ್ತರಿಸುವೆ ಸತ್ತುಳ್ಳ ಶರಣರು ಸದ್ಗತಿಯಾದದ್ದು ಹತ್ತು ಸಭೆದೊಳಗ ಬಿತ್ತರಿಸುವ